ಆಗ ಭತ್ತದ ಹುಲ್ಲಿರ್ಬೋದು, ರಾಗಿ ಹುಲ್ಲಿರ್ಬೋದು, ಜೋಳದ ಹುಲ್ಲಿರ್ಬೋದು, ಇದನ್ನ ಯಥೇಚ್ಛವಾಗಿ ರೈತರಲ್ಲಿ ಸಿಗ್ತಾ ಇದೆ. ಈಗ ಇದನ್ನ ಸಂಗ್ರಹಣೆ ಮಾಡಿ ಸಂರಕ್ಷಣೆ ಮಾಡಿ ಇಟ್ಕೋಬೇಕು ಇದನ್ನ. ಅದೊಂದು ಮುಖ್ಯವಾದ ಒಂದು ಅಂಶ. ಈಗ ಉದಾಹರಣೆಗೆ ಒಣ ಹುಲ್ಲು, ಈಗ ಕಟಾವು ಆದ ನಂತರ ಒಣ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ತೇವಾಂಶ 10% ಕಡಿಮೆ ಇರಬೇಕು, ಇಲ್ಲಾಂದ್ರೆ ಅದನ್ನ ಗೊಣಬೆ ಹಾಕಿದಾಗ ಅದು ಹಾಳಾಗ್ತಕ್ಕಂತ ಒಂದು ಸಾಧ್ಯತೆ ಜಾಸ್ತಿ. ಇದು ಒಣಮೇವನ್ನ ತುಂಬಾ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಇನ್ನ ನೀರನ್ನು ಕೂಡ ಸಂರಕ್ಷಣೆ ಮಾಡ್ಕೋಬೇಕು. ನೀರಿನ ಬೇಸಿಗೆಯಲ್ಲಿ ನೀರಿನ ಸಂರಕ್ಷಣೆ ಕೂಡ ತುಂಬಾ ಮುಖ್ಯ. ಈಗ ಹುಲ್ಲನ್ನು ಬೆಳಿಬೇಕು, ಹಸಿರು ಹುಲ್ಲು ಬೆಳಿಬೇಕು ಅಂದ್ರೆ ಆಯಕಟ್ಟಿನ ಜಾಗಗಳಲ್ಲಿ ನೀರಿನ ಸಂರಕ್ಷಣೆ ಕೂಡ ಬೇಕು. ತಗ್ಗಾದ ಜಾಗದಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು, ಹೌದು ಅದು ಮಾಡಬೇಕು, ಸಂಗ್ರಹಣೆ ಮಾಡಿಟ್ಕೋ. ಹೌದು ಹೌದು, ಅತಿ ಮುಖ್ಯ ಅಂಶ ಅದು. ಇವೆರಡು ಅಂಶಗಳಿಗೆ ನಮ್ಮ ರೈತ ಬಾಂಧವರು ಒತ್ತು ಕೊಡಬೇಕಾಗುತ್ತೆ. ಹೌದು, ಒಂದು ಮೇವಿನ ಸಂಗ್ರಹಣೆ, ಹೌದು, ಮತ್ತೊಂದು ನೀರಿನ ಸಂಗ್ರಹಣೆ, ಸಂಗ್ರಹಣೆ ಮತ್ತು ಸಂರಕ್ಷಣೆ ಎರಡು ಕೂಡ. ಹೌದು ಹೌದು ಹೌದು, ಯಾಕೆಂದ್ರೆ ಅದು ಬೆಳೆ ಬೆಳೆಯೋದಕ್ಕಾದ್ರೂ ಆಗ್ಬಹುದು, ಮತ್ತೆ ಜಾನುವಾರುಗಳಿಗೆ ನೀರಿನ ಒಂದು ಅವಶ್ಯಕತೆ ಕುಡಿಲಿಕ್ಕೆ ಬೇಸಿಗೆ ಕಾಲದಲ್ಲಿ. ಹೌದು, ಅವುಗಳಿಗೆ ಬಾಯಾರಿಕೆ ಹೆಚ್ಚಾಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಅವು ಬಯಸ್ತವೆ, ಕುಡಿಯೋದಕ್ಕೆ ಇಚ್ಛೆ ಪಡೋದ್ರಿಂದ ಅದನ್ನು ಕೂಡ ಪೂರೈಸಬೇಕಾಗತ್ತೆ. ಇನ್ನ ಈ ಹಸಿರು ಮೇವು ಮತ್ತು ಒಣಮೇವನ್ನ ನಾವು ಯಾವ ರೀತಿ ತಯಾರು ಮಾಡಿ ಇಟ್ಕೋಬೇಕಾಗತ್ತೆ ಬೇಸಿಗೆಗೆ? ಈಗ ಒಂದು ಒಣಮೇವಿನ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದೆ, ಅದನ್ನ ಅತಿ ಕಡಿಮೆ ತೇವಾಂಶದಲ್ಲಿ ಇಡೋದು ಒಳ್ಳೇದು, ಇಲ್ಲದಂದ್ರೆ ಶಿಲೀಂಧ್ರ ಬಂದು ಹಾಳಾಗ್ತಕ್ಕಂತ ಸಾಧ್ಯತೆ ಜಾಸ್ತಿ ಬಂದ್ಬಿಡುತ್ತೆ. ಅದನ್ನ ಈಗ ಭತ್ತದಲ್ಲಿರ್ಬೋದು, ರಾಗಿಯಲ್ಲಿರ್ಬೋದು, ಅದ ತೇವಾಂಶವನ್ನ ಕಡಿಮೆ ಇಟ್ಬಿಟ್ಟು 10%ಗಿಂತ ಕಡಿಮೆ ಇರಬೇಕು, ಅದು ಹಾಳಾಗದ ಹಾಗೆ ಗೊಣಬೆ ರೂಪದಲ್ಲಿ ಇಟ್ಕೋಬಹುದು. ಪುಡಿ ಮಾಡಿ ಕೂಡ ಅದನ್ನ ಪೀಸ್ ಪೀಸ್ ಮಾಡಿ ಚಾಪ್ ಮಾಡಿ ಕೂಡ ನಾವು ಇಟ್ಕೋಬಹುದು, ತುಂಡು ಕೂಡ ಮಾಡಿ ಇಟ್ಕೋಬಹುದು. ಮತ್ತೆ ಈಗ ಹಸಿರು ಮೇವಿನ ಬಗ್ಗೆ ಬಂದಾಗ ಅದು ತುಂಬಾ ಮುಖ್ಯವಾದ ಅಂಶ. ಈಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಹಸಿರು ಮೇವನ್ನ ಯಥೇಚ್ಛವಾಗಿ ಬೆಳಿಬಹುದು. ಭೂಮಿಯಲ್ಲಿ ಒಂದು ನೀರಿನ ಅಂಶ ಇರ್ತದೆ, ತೇವಾಂಶದಿಂದ ಬೆಳ್ಕೋಬಹುದು. ಮತ್ತೆ ಕಟಾವು ಆದ ತಕ್ಷಣ ಕೂಡ ಕೆಲವು ಪ್ರದೇಶಗಳಲ್ಲಿ ತೇವಾಂಶ ಇರುತ್ತೆ, ಆ ತೇವಾಂಶನ ಬಳಸ್ಕೊಂಡು ಈ ಒಂದು ಜೋಳ ಇಂತಹ ಹಸಿರು ಮೇವುಗಳನ್ನ ಬೆಳಿಬಹುದು, ಮತ್ತೆ ದ್ವಿದಳ ಸಸ್ಯಗಳನ್ನು ಕೂಡ ಬೆಳಿಬಹುದು. ಹುರುಳಿ ಅಂತ, ಹೌದು, ಅದು ನಿಮ್ಮ ಮಾರ್ಚ್ ಒಳಗಡೆ ಯುಗಾದಿ ಅಂತ ಒಂದು ಸಂದರ್ಭದ ಒಳಗಡೆ ಒಂದು ಪೈರನ್ನ ಪಡ್ಕೋಬಹುದು ನೀವು, ಕಟಾವು ಹೋಗಿ ಬಂದ್ಬಿಡುತ್ತೆ. ಹೌದು ಹೌದು, ಯಾಕಂದ್ರೆ ಭೂಮಿಯಲ್ಲಿ ತೇವಾಂಶ ಇರುತ್ತೆ, ಅಷ್ಟೊಂದು ತೇವಾಂಶ ಸಾಕು, ಮತ್ತೆ ಅದಕ್ಕೆ ಬೇರೆ ನೀರು ಬೇಡ, ಆ ತೇವಾಂಶದಲ್ಲೇ ಒಂದು ಬೆಳೆನೆ ಬೆಳ್ಕೋಬಹುದು. ಏಕದಳ ಬೆಳೆಗಳಾಗಬಹುದು, ಹುಲ್ಲಿನ ಬೆಳೆಗಳು, ಹೌದು, ಮತ್ತೆ ದ್ವಿದಳ ಒಂದು ಮೇವಿನ ಬೆಳೆಗಳಾದ್ರೂ ಆಗ್ಬಹುದು. ಅದನ್ನ ಈ ರೀತಿ ಬೆಳೆದಾಗ ಅದ ಸಂರಕ್ಷಣೆ ಮಾಡ್ಕೋಬೇಕು. ಈಗ ಮೇ ಜೂನ್ ನಲ್ಲಿ ಖಂಡಿತವಾಗಿ ಮೇವಿನ ಅಭಾವ ಬಂದೇ ಬರ್ತದೆ, ಅದ್ರಲ್ಲೂ ಹಸಿರು ಮೇವಿನ ಅಭಾವ ಬಂದೇ ಬರ್ತದೆ. ಹೌದು, ಅದರಿಂದ ಹಸಿರು ಮೇವನ್ನ ಬೆಳೆದಾದ್ಮೇಲೆ ಅದನ್ನ ಎರಡು ರೀತಿಯಲ್ಲಿ ನೀವು ಸಂರಕ್ಷಣೆ ಮಾಡಬಹುದು. ಒಂದು, ನಾವು ಅದನ್ನ ಒಣಗಿಸಿ ಹೇ ಅಂತ ಹೇಳ್ತೀವಿ, ಒಣ ಹುಲ್ಲಾಗಿ ಇಟ್ಕೊಂಡ ಒಂದು ಕ್ರಮ. ಆಮೇಲೆ ಒಂದು ಮುಖ್ಯವಾಗಿ ಸೈಲೇಜ್, ರಸಮೇವ ಅಂತ ಹೇಳ್ತೀವಿ, ಅದನ್ನ ನೀವು ಡ್ರಮ್ಗಳಲ್ಲಿ ಮಾಡಬಹುದು, ಇತ್ತೀಚೆಗೆ ಬ್ಯಾಗ್ ಗಳಲ್ಲಿ ಕೂಡ ಮಾಡಬಹುದು, ದೊಡ್ಡ ಪ್ರಮಾಣದಲ್ಲಿ ಆದ್ರೆ ನಿಮ್ಮ ದೊಡ್ಡ ಪಿಟ್ಗಳಲ್ಲಿ ಕೂಡ ಗುಂಡಿಗಳಲ್ಲಿ ಮಾಡಬಹುದು. ಇದನ್ನ ರಸಮಯವಾಗಿ ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ನೀವು ಬೇಸಿಗೆಯಲ್ಲಿ 3-4 ತಿಂಗಳ ತನಕ ನೀವು ಮೇವಿನ ಒಂದು ಕೊರತೆಯನ್ನ ನೀಗಬಹುದು. ಮುಖ್ಯವಾಗಿ ಒಣ ಹುಲ್ಲನ್ನ ಸರಿಯಾದಂತಹ ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಿ ಇಟ್ಕೋಬೇಕಾಗುತ್ತೆ. ಹೌದು, ಹಸಿರುಮೇವನ್ನ ರಸಮೇವನ್ನಾಗಿ ಪರಿವರ್ತನೆ ಮಾಡಿ ನಾವು ಸಂಗ್ರಹಣೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ರಸಮೇವನ್ನ ಮಾಡ್ಕೊಳ್ಳುವಂತ ಒಂದು ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ರಸಮೇವು ಹೆಚ್ಚಾಗಿ ನಮ್ಮ ರೈತರು ಕೆಲವು ಕಡೆ ಮಾಡ್ತಾ ಇದಾರೆ, ಅದರಲ್ಲಿ ಕೆಲವು ಮುಖ್ಯ ಕ್ರಮಗಳಂದ್ರೆ, ಈಗ ಎಲ್ಲಾ ಹಸಿರು ಮೇವನ್ನ ರಸಮೇವ ಮಾಡೋಕ್ಕಾಗಲ್ಲ. ಈಗ ಮುಖ್ಯವಾಗಿ ರಸಮೇವ ಹಾಕೋದು ನಮ್ಮ ಮುಸುಕಿನ ಜೋಳ, ಮೇಜ್ ಗ್ರೀನ್ ಫಾರ್ಡರ್ ಅಂತ ಹೇಳ್ತೀವಲ್ಲ, ಅದು ಆಗುತ್ತೆ. ಮತ್ತೆ ಜೋಳದ ಇನ್ನೂ ವಿವಿಧ ತಳಿಗಳು, ನಿಮ್ಮ ಸಿಒಎಫ್ಎಸ್ ಅಂತ ಒಂದು ಫೋಟೋ ಸ್ವರ್ಗಮ್ ಅಂತ ಬರುತ್ತೆ, ಗಿನಿ ಗ್ರಾಸ್, ಗಿನಿಯಲ್ಲೂ ಕೂಡ ಮಾಡಬಹುದು, ರೋಡ್ ಸುಲ್ ಕೂಡ ಮಾಡಬಹುದು. ಆದ್ರೆ ಕೆಲವು ನಮ್ಮ ಸ್ಥಳೀಯ ಸ್ವಲ್ಪ ಕಷ್ಟ ಆಗುತ್ತೆ. ಮುಖ್ಯವಾಗಿ ಯಾವುದೇ ಒಂದು ಬೆಳೆ ಆದ್ರೆ ಅದ್ರಲ್ಲಿ ಸಕ್ಕರೆ ಅಂಶ ಇರಬೇಕು, ಸಾಲಿಬಲ್ ಶುಗರ್ಸ್ ಅಂತ ಹೇಳ್ತೀವಿ, ಅದು ಸಕ್ಕರೆ ಅಂಶ ಇದ್ದಾಗ ಅದು ಸೈಲೇಜ್ ಗೆ ಸೂಕ್ತ. ಅದು ಮುಸ್ಕಿನ ಜೋಳ ಮತ್ತು ಜೋಳದಲ್ಲಿ ಸಕ್ಕರೆ ಅಂಶ ಹೆಚ್ಚು, ಹೌದು, ಹಸಿರು ಹುಲ್ಲಲ್ಲಿ ಕಾಂಡದಲ್ಲಿ ಇರೋದ್ರಿಂದ ಅದು ಸೂಕ್ತ ಬೆಳೆ ರಸಮೇವ ಮಾಡ್ಲಿಕ್ಕೆ. ಅದು 65-70 ದಿನ ಒಂದು ಬೆಳೆ ಆಗಿರ್ಬೇಕು. ಅದು ಏನು ತೆನೆ ಬರುತ್ತಲ್ಲ ಹಾಲುಣ್ಣ ಒಂದು ಹಂತದಲ್ಲಿ ಅದನ್ನ ಕಟಾವ್ ಮಾಡಿಬಿಟ್ಟು ಅದನ್ನ ನೀರಿನಂಶ ಜಾಸ್ತಿ ಇದ್ರೆ ಸೂಕ್ತ ಅಂದ್ರೆ 60-65% ನೀರು ಇರಬೇಕು, ತೇವಾಂಶ ಜಾಸ್ತಿ ಇದ್ರೆ 1/2 ದಿನ ಅದನ್ನ ಬಿಸಿಲಲ್ಲಿ ಒಣಗಿಸಬೇಕು, ಮುಖ ಬಾಡಿಸೋದು ಅಂತ. ಹೌದು ಹೌದು, ಇಂಗ್ಲಿಷ್ ಅಲ್ಲಿ ಅದನ್ನ ವಿಲ್ಟಿಂಗ್ ಅಂತ ಹೇಳ್ತೀವಿ, ಬಾಡಿಸೋದು. ಆಮೇಲೆ ಅದನ್ನ ಚಾಪ್ ಮಾಡಿ ತುಂಡು ಮಾಡಿ 1-2 ಇಂಚಿನಷ್ಟು ತುಂಡು ಮಾಡಿ ಅದನ್ನ ಕಾಂಪ್ಯಾಕ್ಟ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಅಬ್ಬತ್ತಿ ದಮ್ಮಸ್ ಮಾಡಬೇಕು. ಹೌದು, ಅದರಲ್ಲಿರ್ತಕ್ಕಂಥ ಗಾಳಿನ ತೆಗಿಬೇಕು, ಅಲ್ಲಿ ಆಕ್ಸಿಜನ್ ಏನು ಆಮ್ಲಜನಕ ಏನಿರುತ್ತೆ ಅದೆಲ್ಲ ತೆಗೆದು ಬಿಡಬೇಕು. ತೆಗೆದು ಅದನ್ನ ಡ್ರಮ್ಗಳಲ್ಲಿ ಕೂಡ ಇಡಬಹುದು, ಅಥವಾ ಬ್ಯಾಗ್ ಗಳಲ್ಲಿ ಇಡಬಹುದು, ನಮ್ಮ ಯೂರಿಯಾ ಬ್ಯಾಗ್ ಗಳಲ್ಲಿ, ಚೀಲಗಳಲ್ಲಿ ಇಡಬಹುದು. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಪಿಟ್ಗಳು, ಗುಂಡಿಗಳಲ್ಲಿ ಕೂಡ 2-3 ಟನ್ ಗಟ್ಟಲೆ ಸೈಲೋಸ್ ಅಂತಾನೆ ಕರೀತಾರೆ. ಹೌದು, ಸೈಲೋ ಪಿಟ್ಗಳು ಅಂತ ಹೇಳ್ತೀವಿ, ಅದ್ರಲ್ಲಿ ಇಡಬಹುದು. ಮುಖ್ಯವಾಗಿ ಅಲ್ಲಿ ಏನು ನಾವು ಅಬ್ಬತ್ತದು ಅಂತ ಹೇಳಿದ್ನಲ್ಲ, ಕಾಂಪ್ಯಾಕ್ಟ್ನೆಸ್ ಒತ್ತಬೇಕು. ಹೌದು, ಅದು ತುಂಬಾ ಚೆನ್ನಾಗಿರಬೇಕು, ಅಲ್ಲಿ ಇರ್ತಕ್ಕಂಥ ಆಮ್ಲಜನಕ ಆಕ್ಸಿಜನ್ ಅನ್ನು ತೆಗಿಬೇಕು. ಆಮೇಲೆ ಮೇಲೆ ಕವರ್ ಮಾಡಿಬಿಟ್ಟು ಅದನ್ನ ಮುಚ್ಚಿಡಬೇಕು, ಮತ್ತೆ ಹೊರಗಿನ ಗಾಳಿ ಬರಬಾರ್ದು, ಯಾವುದೇ ಒಂದು ನೀರಿನಂಶ ಹೊರಗಡೆ ಬರಬಾರ್ದು, ಮತ್ತು ತಂಪು ಪ್ರದೇಶ ಆದ್ರೆ ಒಳ್ಳೇದು, ಒಂದು ರೀತಿ ಶೇಡ್ ಇರಬೇಕು, ನೆರಳಿನ ಪ್ರದೇಶ ಆದ್ರೆ ಒಳ್ಳೇದು. ಒಂದು 25-30 ದಿನಗಳ ಆದ ನಂತರ ಸಲೇಜ್ ರೆಡಿ ಆಗಿರುತ್ತೆ, ರಸಮಯ ರೆಡಿ ಆಗುತ್ತೆ. ಅದನ್ನ ನಾವು ಎಷ್ಟು ಬೇಕೋ ಅಷ್ಟನ್ನು ತಗೊಂಡ್ಬಿಟ್ಟು ಬಳಕೆ ಮಾಡಬಹುದು ರಸಮಯವನ್ನು. ಅಂದ್ರೆ ಈ ಗುಂಡಿಗಳನ್ನ ತಕೋಬೇಕಾದ್ರೆ ನಾವು ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲೇ ಮಾಡ್ಕೋಬೇಕು. ಹೌದು, ಮಾಡಬೇಕು. ಮತ್ತೆ ಬೇರೆ ಹೊರಗಿನ ತೇವಾಂಶ ಬರಬಾರ್ದು, ಅದು ಕೆಳಗಿನಿಂದಾಗಲಿ ಅಥವಾ ಮೇಲಿಂದಾಗಲಿ ನೀರು ಹೋಗಬಾರ್ದು, ಇಲ್ಲರೂ ಹಾಳಾಗ್ಬಿಡುತ್ತೆ. ಈ ಎಲ್ಲ ಅಂಶಗಳನ್ನ ನಾವು ಪಾಲನೆ ಮಾಡಬೇಕು, ಇಟ್ಕೋಬೇಕಾಗುತ್ತೆ. ಅಂದ್ರೆ ಈಗ ನಾವು ರಸಮಯವನ್ನ ಎಷ್ಟು ದಿನಕ್ಕೆ ಪಡ್ಕೋಬಹುದು ಅಂತೀರಿ ಈ ರೀತಿ ಮಾಡಿದಾದ್ಮೇಲೆ? ಅದು ಬೆಳೆಯ ಮೇಲೆ ಒಂದು ಅವಲಂಬನೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಈಗ ಜೋಳದ ಹುಲ್ಲು ಅಂತ ಹೇಳಿದೆ, ಅದರಲ್ಲಿ 25-30 ದಿನ ಅದಾದ್ಮೇಲೆ ರಸಮಯ ರೆಡಿ ಆಗಿರುತ್ತೆ. ಮುಸುಕಿನ ಜೋಳದಲ್ಲಿ, ಮುಸುಕಿನ ಜೋಳದಲ್ಲಿ ಕೂಡ 30 ದಿನ ಸಾಕು, 25-30 ದಿನ. ನೀವು ಎಷ್ಟು ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡಿರ್ತಿರೋ, ಅದನ್ನ ಗಾಳಿ ತೆಗೆದಿರ್ತಿರೋ, ಅಷ್ಟು ಒಳ್ಳೆಯ ಒಂದು ಸೈಲೇಜ್ ಆಗುತ್ತೆ, ಗುಣಮಟ್ಟ. ಈಗ ಒಂದು ಮಾತು ಹೇಳಬೇಕು ಅಂದ್ರೆ ಒಳ್ಳೆ ಸೈಲೇಜ್ ಅನ್ನ ನೀವು 10 ವರ್ಷ ಕೂಡ ಇರಬಹುದು, ಇಡಬಹುದು, ಚೆನ್ನಾಗಿ ಆಗಿರ್ಬೇಕು ಅದು ಸೈಲೇಜ್. ಈಗ ಒಳ್ಳೆ ರಸಮಯ ಅಂದ್ರೆ ಏನು ಲಕ್ಷಣಗಳು ಇರ್ತವೆ? ಲಕ್ಷಣಗಳು ಅಂದ್ರೆ ಅದು ಒಂದು, ಈಗ ರಸಮ ಮಾಡೋಕ್ಕಿಂತ ಮುಂಚೆ ಹುಲ್ಲಿನ ಬಣ್ಣ ಹಸಿರು ಇರುತ್ತೆ. ಇದು ರಸಮಯ ಆದಾಗ ಒಳ್ಳೆ ಹಸಿರು ಮೇವು ಅಂದ್ರೆ ಅದು ಗೋಧಿ ಬಣ್ಣ, ಒಂದು ಹಸಿರು ಹಳದಿ ಬಣ್ಣ ಇರಬೇಕು, ಗೋಧಿ ಕಲರ್ ಅಂತ ಹೇಳ್ತೀವಿ, ಅದಾಗಿರ್ಬೇಕು. ಮತ್ತೆ ಅದು ನೋಡಿದ್ರೆ ಒಂದು ಆರೋಮ, ಒಳ್ಳೆ ಒಂದು ಸುವಾಸನೆ ಬರ್ತಾ ಇರಬೇಕು. ಅದ ಮತ್ತೆ ಇನ್ನೊಂದು, ಅದರ pH ಅಂತ ಏನಿರುತ್ತೆ, ರಸಸಾರ, ಅದು 4-4.2 ಇರಬೇಕು, ಆಮ್ಲೀಯತೆ ಇರಬೇಕು. ಅವಾಗ ಮಾತ್ರ ಅದು ಒಳ್ಳೆ ರಸ ಮೇವು ಅಂತ ಹೇಳ್ಬೋದು. ಈಗ ತಾವ್ ಹೇಳಿದ್ರಿ ಒಂದು ತಿಂಗಳಷ್ಟೊತ್ತಿಗೆ ಇದು ತಯಾರಾಗುತ್ತೆ. ಹೌದಾ, ಅದನ್ನ ಹೇಗೆ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ? ಈ ಬಳಕೆಯನ್ನ ಒಂದು, ಈಗ ಡ್ರಮ್ ನಲ್ಲಿ ಮಾಡಿದ್ರಿ ಅಂತಂದ್ರೆ ಅದನ್ನ ತೆಗೆದ ತಕ್ಷಣ, ಇವತ್ತು 10 kg ಬೇಕು, 100 kg ಡ್ರಮ್ ನಲ್ಲಿ ನೀವು ರಸಮೆ ಮಾಡಿದ್ರೆ 10 kg ತಗೊಂಡ್ರಿ ಒಂದ್ ಎರಡು ಹಸುಗಳಿಗೆ, ಅದ್ ತಕ್ಷಣ ಮುಚ್ಚಿಬಿಡಬೇಕು. ಅದನ್ನ ಮತ್ತೆ ಗಾಳಿ ಆಡಿದ್ರೆ ಮತ್ತೆ ಶಿಲೀಂಧ್ರ ಬರತಕ್ಕಂತ ಒಂದು ಸಾಧ್ಯತೆ ಜಾಸ್ತಿ. ಅದರಿಂದ ತಕ್ಷಣ ಮುಚ್ಚಿಬಿಡ್ಬೇಕು, ಎಷ್ಟು ಬೇಗ ಮುಚ್ಚಿದ್ರೆ ಅಷ್ಟು ಒಳ್ಳೇದು. ಅವಾಗ ಅದನ್ನ ತೆಗೆದ್ಬಿಟ್ಟು ಈಗ ಒಂದು 10-15 kg ಒಂದು ವಯಸ್ಕ ಹಸು ಕೊಡಬಹುದು, ಹಸುಗೆ ಜಾನುವಾರುಗಳಿಗೆ ಕೊಡಬಹುದು. ಅದೇ ತುಂಬಾ ಎಳೆ ಕರುಗಳಿಗೆ ಕೊಡಬಾರ್ದು, ಮೊಟ್ಟೆ ಅಲ್ಲಿ ವೃದ್ಧಿ ಆಗಿರಲ್ಲ, 4 ತಿಂಗಳು ಮೇಲ್ಗಡೆ ಕೊಡಬಹುದು. ಮತ್ತೆ ರಸಮಯವನ್ನ ಬಳಸಬೇಕಾದ್ರೆ ಕೆಲವು ಕ್ರಮಗಳಿದೆ. ರಸಮಯವನ್ನ ಈಗ ರಸಸಾರ ಅಂತ ಹೇಳಿದ್ರೆ pH ಕಡಿಮೆ ಇರೋದ್ರಿಂದ ಅದು ಒಂದು ಕೊಡಬೇಕಾದ್ರೆ ಕೇವಲ ಇದನ್ನ ಮಾತ್ರ ಕೊಡಬಾರ್ದು. ಅದನ್ನೇ ಕೊಡಬಾರ್ದು, ಯಾಕಂದ್ರೆ ಹುಳಿ ಇರೋದ್ರಿಂದ ಅದು ಕ್ರಮೇಣ ಒಂದು ವಾರ ಎರಡು ವಾರ ತಿಂದ ಆದ್ಮೇಲೆ ಹೊಟ್ಟೆಯಲ್ಲಿ ಉಬ್ಬರ ಬರ್ತಕ್ಕಂತ ಸಾಧ್ಯತೆ ಜಾಸ್ತಿ. ಆದ್ರಿಂದ ಸ್ವಲ್ಪ ಒಣಮೇವು, ಸ್ವಲ್ಪ ಆಹಾರ ಹಿಂಡಿ ಇರುತ್ತೆ ನಿಮ್ಮ ಹತ್ರ, ಪಶುಹಾರ ಜೊತೆಗೆ ಅದನ್ನ ನಾವು ಸಂಪೂರ್ಣ ಆಹಾರ ಮಿಶ್ರಣ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮಿಶ್ರ ಮಾಡಿ ಕೊಟ್ಟರೆ ಒಳ್ಳೇದು, ಅದು ರುಚಿಯಾಗಿ ಕೂಡ ಪ್ರಾಣಿ ತಿನ್ನುತ್ತೆ. ಅದರಿಂದ ಅದನ್ನ ಕೇವಲ ರಸಮೇವನ್ನ ಕೊಡಬಾರ್ದು, ಬೇರೆ ಹುಲ್ಲಿನ ಜೊತೆಗೆ ಸಂಯೋಜನೆಯಲ್ಲಿ ಬಳಸ್ಕೋಬೇಕು. ಇದು ಬಹಳ ಮುಖ್ಯವಾದ ಅಂಶ. ಇನ್ನು ಮುಖ್ಯವಾಗಿ ಈ ಒಣಮೇವಿನ ನಿರ್ವಹಣೆಯನ್ನು ನಾವು ಹೇಗೆ ಮಾಡ್ಕೋಬೇಕಾಗುತ್ತೆ ಬೇಸಿಗೆಗಾಗಿ? ಈಗ ಹಸಿರು ಮೇವನ ಬಗ್ಗೆ ಹೇಳಿದೆ, ಒಣಮೇವು ಕೂಡ ತುಂಬಾ ಮುಖ್ಯ, ಅದ್ರ ನಾರಿನಂಶ ಬೇಕಾಗುತ್ತೆ. ಮತ್ತೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಸರಾಗುವಾಗ ಆಗ್ಬೇಕು ಅಂದ್ರೆ ಒಣಮೇವು ಕೂಡ ಮುಖ್ಯ, ಅದರಲ್ಲಿ ಅತ್ಯವಶ್ಯಕ. ಅದರಲ್ಲಿ ರಾಗಿ ಹುಲ್ಲಿರ್ಬೋದು, ಅದನ್ನ ಯಾವಾಗಲೂ ತುಂಡು ಮಾಡಿ ಕೊಡ್ಬೇಕು. ಹೆಚ್ಚಿನ ರೈತನ ಹಾಗೆ ಕೊಟ್ಬಿಡ್ತೀವಿ, ಅದ್ರಲ್ಲಿ ನಷ್ಟ ಆಗೋದು ಜಾಸ್ತಿ. ಈ ದೊಡ್ಡ ದೊಡ್ಡ ಕಾಂಡಗಳು ಅದ್ ಬಿಟ್ಬಿಡುತ್ತೆ, ಉಳಿಸ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ತುಂಡು ಮಾಡಿ ಕೊಟ್ರೆ ಅದು ಚೆನ್ನಾಗಿ ಬಳಕೆ ಕೂಡ ಆಗುತ್ತೆ ದೇಹದಲ್ಲಿ. ಅದರಿಂದ ಬಳಕೆ ಮಾಡಬೇಕಾದ್ರೆ ಅದನ್ನ ತುಂಡು ಮಾಡಬೇಕು ಒಂದು. ಮತ್ತು ಈಗ ಕೆಲವು ಕಡೆ ರಾಗಿ ಹುಲ್ಲಿರ್ಬೋದು, ಭತ್ತದಲ್ಲಿರ್ಬೋದು, ಮತ್ತೆ ಸ್ಥಳೀಯವಾಗಿ ಕೂಡ ಕೆಲವು ಒಣ ಮೇವಿನ ಮೂಲಗಳಿದೆ, ಅದನ್ನ ಬಳಸ್ಕೋಬೇಕು. ಕೆಲವು ಕಾಡು ಹುಲ್ಲುಗಳು ಬೆಳೀತಾ ಇರ್ತವೆ, ಹೌದು, ನಮ್ಮ ಬದುಗಳ ಮೇಲೆ. ಹೌದು, ಅಂತ ಸಂದರ್ಭದಲ್ಲಿ ನಾವು ಅವನ್ನ ಸರಿಯಾಗಿ ಕತ್ತರಿಸಿಕೊಂಡು, ಹೌದು, ನಮ್ಮ ಏನು ಮೇವಿನ ಕೊರತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಬಳಸ್ಕೋಬಹುದು. ಈಗ ಉದಾಹರಣೆಗೆ ಈಗ ಕೆಲವು ಕಡೆ ಈಗ ಮೆಕ್ಕೆಜೋಳ, ಅದರ ಒಂದು ಒಣ ಹುಲ್ಲನ್ನು ಅಲ್ಲೇ ಬಿಟ್ಬಿಡ್ತಾರೆ ತೆನೆಯನ್ನ ತೆಗೆದ್ಮೇಲೆ, ಅದನ್ನು ಕೂಡ ಬಳಸಬಹುದು. ಅದು ಭತ್ತ ಹುಲ್ಲಕ್ಕಿಂತ ಉತ್ತಮ ಹುಲ್ಲದು, ಅದನ್ನು ಬಳಸಬಹುದು. ಮತ್ತೆ ಈ ಮೆಕ್ಕೆಜೋಳದಲ್ಲಿ ಆ ಧಾನ್ಯವನ್ನು ತೆಗೆದ್ಮೇಲೆ ಆ ದಿಂಡು ಬರುತ್ತಲ್ಲ, ಹೌದು, ಅದನ್ನ ಹೆಚ್ಚಾಗಿ ಸುಟ್ಬಿಡ್ತಾರೆ ರೈತರು. ಅದನ್ನು ಕೂಡ ನಾವು ಅದೇನಂದ್ರೆ ಅದು ಪೀಸ್ ಮಾಡ್ಬೇಕಾಗತ್ತೆ, ಅದನ್ನ ತುಂಡು ತುಂಡು ಯಂತ್ರಗಳಲ್ಲಿ. ಈಗ ಶ್ರೆಡರ್ ಅಂತ ಮಿಷಿನ್ಗಳು ಬರ್ತಾ ಇದೆ, ಯಂತ್ರಗಳು ಬರ್ತಾ ಇದೆ, ಅದನ್ನ ಪುಡಿ ಮಾಡಿ ಅದನ್ನ ಬಳಸಬಹುದು, ಒಣ ಮೇವಾಗಿ ಅದನ್ನ ಬಳಸಬಹುದು. ಅಂದ್ರೆ ಅದನ್ನ ನೆನೆ ಹಾಕ್ಬೇಕಾಗತ್ತೆ, ನೆನೆ ಹಾಕಿದ್ರೆ ಉತ್ತಮ, ನೆನೆ ಹಾಕಿದ್ರೆ ಅದು ತಿನ್ಲಿಕ್ಕೆ ಅನುಕೂಲ ಆಗುತ್ತೆ. ನೆನೆ ಹಾಕಿ ಬೇರೆ ನಿಮ್ಮ ಬೂಸ ಹಿಂಡಿ ಜೊತೆಗೆ ಮಿಶ್ರ ಮಾಡಿ ಕೊಟ್ರೆ ಒಳ್ಳೇದು. ಸಾಧಾರಣವಾಗಿ ಒಂದು ಉಳಿಕೆ ತೆನೆಯನ್ನ ಉರುವಲಾಗಿ ಬಳಸೋದು ಜಾಸ್ತಿ, ಹೌದು ಹೌದು, ಈ ನೀರ್ ಕಾಯಿಸೋದಕ್ಕೆ ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾರೆ. ಆದ್ರೆ ಮೇವಾಗಿ ಬಳಸ್ಕೊಂಡಾಗ ಮೌಲ್ಯ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಅದನ್ನ ಸದ್ಬಳಕೆ ಮಾಡಬಹುದು. ಮೇವು ಇವತ್ತು ಸಾಕಷ್ಟು ಬೆಲೆ ಬಾಳುವಂತ ವಸ್ತುನೇ ಆಗಿದೆ, ಹೌದು, ನಮ್ಮ ಪಶುಪಾಲನೆ ಜಾಸ್ತಿ ಆದಂಗೆ, ಹೈನುಗಾರಿಕೆ ಜಾಸ್ತಿ ಆದಂಗೆ. ಅಂದ್ರೆ ನಾವು ಯಾವುದನ್ನು ಕೂಡ ಇಲ್ಲಿ ವ್ಯಯ ಮಾಡಂಗಿಲ್ಲ, ಹೌದು, ಇದೇನು ತ್ಯಾಜ್ಯ ವಸ್ತು ಅಂತ ಬಿಸಾಕಂಗಿಲ್ಲ. ಹೌದು, ಅದರಲ್ಲೂ ಕೂಡ ಒಂದು ಪೌಷ್ಟಿಕಾಂಶ ಇರುತ್ತೆ. ಸ್ಥಳೀಯ ಪದಾರ್ಥಗಳನ್ನು ಏನಾದರೂ ಬಳಸ್ಕೋಬಹುದು. ಸ್ಥಳೀಯದಲ್ಲಿ ಮುಖ್ಯವಾಗಿ ಈಗ ನೋಡಿ ಕೆಲವು ಕಡೆ ಕರಾವಳಿ ಪ್ರದೇಶ ಇರಬಹುದು, ಮಲೆನಾಡು ಇರಬಹುದು, ಈ ಅಡಿಕೆಯನ್ನ ಬೆಳಿತೀವಿ. ಅದು ಈಗ ನಮ್ಮ ತುಮಕೂರು ತಿಪಟೂರು ಅಂತ ಪ್ರದೇಶಗಳು ಕೂಡ ದಾವಣಗೆರೆ, ಅಲ್ಲಿ ಭತ್ತದ ಹುಲ್ಲಿನ ಒಂದು ಕೊರತೆ ಇದ್ರೆ ಮತ್ತೆ ಇನ್ನೊಂದು ಭತ್ತದ ಹುಲ್ಲಿಗಿಂತ ಉತ್ತಮ ಪೌಷ್ಟಿಕಾಂಶ ಇದು ಅಡಿಕೆ ಹಾಳೆ. ಅಡಿಕೆ ಅದು ನೋಡ್ಲಿಕ್ಕೆ ದಪ್ಪ ದಪ್ಪ ಕಂಡ್ರು ಕೂಡ ಅದನ್ನ ನಾವು ತುಂಡು ಮಾಡಿ ಕೊಟ್ಟಾಗ, ತುಂಡು ಮಾಡಿ ನೆನೆ ಹಾಕಿ ಕೊಡ್ಬೇಕು, ನೆನೆ ಹಾಕಿ ಕೊಟ್ರೆ ಅದು ಭತ್ತದಲ್ಕಿಂತ ಉತ್ತಮ ನಾರಿನಂಶ ಇದೆ. ಅದರಲ್ಲಿ ನಾರಿನಂಶ ಮತ್ತು ಬಳಕೆ ಆಗ್ತಕ್ಕಂತ ನಾರಿನಂಶ ಇದೆ ಅದರಲ್ಲಿ. ಏನು ಸಿಲಿಕಾ ಒಂದು ಕಂಟೆಂಟ್ ಕಡಿಮೆ ಇದೆ, ನಮ್ಮ ಆಕ್ಸಿಲೇಟ್ ಕಂಟೆಂಟ್ ಕಡಿಮೆ ಇದೆ, ಅದರಿಂದ ಮತ್ತೆ ಲಿಗ್ನಿನ್ ಅಂತ ಒಂದು ಅಂಶ ಹೇಳ್ತೀವಿ ಅದು ಭತ್ತದಲ್ಕಿಂತ ಕಡಿಮೆ ಇರೋದ್ರಿಂದ ಇದೆ ಬಳಕೆ ಚೆನ್ನಾಗುತ್ತೆ ದೇಹದಲ್ಲಿ. ಅದರಿಂದ ಜೀರ್ಣ ಚೆನ್ನಾಗುತ್ತೆ, ಚೆನ್ನಾಗುತ್ತೆ. ಉತ್ತಮ ಒಣ ಆಹಾರ ಇದು. ಅದನ್ನ ಅಂದ್ರೆ ಅದನ್ನ ಪುಡಿ ಮಾಡಿ ಕೊಡಬೇಕು, ಒಂದು 1 ಇಂಚು 2 ಇಂಚು ಸೈಜ್ ನಲ್ಲಿ ಗಾತ್ರದಲ್ಲಿ ಕತ್ತರಿಸಿ ಕೊಡಬೇಕು. ಯಂತ್ರಗಳು ಕೂಡ ಇದಾವೆ, ಯಂತ್ರಗಳು ಸ್ಟಡಿಂಗ್ ಮಿಷಿನ್ಸ್ ಇದೆ. ಈಗ ಇದು ಕೂಡ ಪ್ರಚಲಿತ ಆಗಿದೆ. ಈಗ ದಕ್ಷಿಣ ಕನ್ನಡದಲ್ಲಿ ಇಲ್ಲೆಲ್ಲಿ ಭತ್ತದಲ್ಲಿನ ಕೊರತೆ ಇತ್ತು, ನಮ್ಮ ಸಂಸ್ಥೆಯ ಒಂದು ಪ್ರಯತ್ನದಿಂದ ಈಗ ಒಂದು ಬಹಳ ಯಶಸ್ವಿಯಾಗಿದೆ. ಯಂತ್ರಗಳು ಕೂಡ ಸಿಗ್ತಾ ಇದೆ, ಸ್ಟಡಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಯಂತ್ರಗಳನ್ನ ಬಳಕೆ ಮಾಡಿ ಅದನ್ನ ಪುಡಿ ಮಾಡಬಹುದು ಮತ್ತು ಒಣಮೇವಾಗಿ ಬಳಸಬಹುದು. ಕೆಲವು ಸಂದರ್ಭದಲ್ಲಿ ಈ ತರಕಾರಿಗಳು ಮತ್ತು ಹಣ್ಣುಗಳನ್ನ ಸಾಕಷ್ಟು ಹೆಚ್ಚಾಗಿ ಬೆಳೆದಿರ್ತಾರೆ, ಉಳಿಕೆಗಳು ಕೂಡ ನಮಗೆ ಸಿಗ್ತಾ ಇರ್ತವೆ. ಹೌದು ಹೌದು, ಅವುಗಳನ್ನು ಕೂಡ ಈ ಜಾನುವಾರುಗಳ ಆಹಾರವನ್ನಾಗಿ ಬಳಸ್ಕೋಬಹುದು. ಕೆಲವನ್ನ ಖಂಡಿತವಾಗಿ ಬಳಸಬಹುದು. ಈಗ ಉದಾಹರಣೆಗೆ ನಾನು ಕೆಲವು ಫ್ಯಾಕ್ಟರಿಗಳಲ್ಲಿ ಹಣ್ಣಿನ ತ್ಯಾಜ್ಯ ಸಿಗುತ್ತೆ, ಅದು ಉದಾಹರಣೆಗೆ ಪೈನಾಪಲ್ ತಗೊಳ್ಳಿ, ಪೈನಾಪಲ್ ನಲ್ಲಿ ಅನಾನಸ್, ಅದರಲ್ಲಿ ಅವ್ರಿಗೆ ಜ್ಯೂಸ್ ಮಾಡಲಿಕ್ಕೆ ಮತ್ತೆ ಬೇರೆ ಪದಾರ್ಥಗಳನ್ನ ಮಾಡಲಿಕ್ಕೆ ಸಂಸ್ಕೃತ ಪದಾರ್ಥ ಮಾಡಿದಾಗ 65-70% ಪ್ರತಿ ಅದು ವೇಸ್ಟ್ ಆಗುತ್ತೆ. ಅದರ ಮೇಲ್ಭಾಗ ಇರಬಹುದು, ಅದರ ಬೇರೆ ಭಾಗಗಳು ವೇಸ್ಟ್ ಆಗುತ್ತೆ. ಅದನ್ನೆಲ್ಲ ನಾವು ಅದ್ರಲ್ಲಿ ನೋಡಿ ಸಕ್ಕರೆ ಅಂಶ ಅಂತ ನಾನು ಮೊದಲು ಹೇಳಿದೆ, ಸಕ್ಕರೆ ಅಂಶ ಜಾನುವಾರುಗಳಿಗೆ ಬೇಕು, ಅದು ಶಕ್ತಿ ಅಂಶ. ಹೌದೌದು, ಅದನ್ನ ಇದನ್ನ ಒಂದು ಬಳಸ್ಕೊಂಡು ನಾವು ಅದನ್ನ ಹಾಳಾಗದಂಗೆ ಸಲೇಜ್ ಮಾಡಿ ಇಡಬಹುದು. ಸಲೇಜ್ ಮಾಡಿ ರಸಮೇವ ಮಾಡಿ ಹಸಿರು ಮೇವನ ಪ್ರಕಾರ ಉಪಯೋಗ ಮಾಡಬಹುದು. ಈ ನಮ್ಮ ಒಂದು ಅಧ್ಯಯನದ ಪ್ರಕಾರ ಈಗ ಜೋಳದ ಹುಲ್ಲಿಕ್ಕಿಂತ ಉತ್ತಮ ಗುಣಮಟ್ಟದ ಸೈಲೇಜ್ ಇದು, ಈ ಪೈನಾಪಲ್ ಅನ್ನ ಒಂದು ಹಣ್ಣನ್ನ ಇದು. ಅದೇ ರೀತಿ ಮಾವಿನ ಹಣ್ಣಿನ ಒಂದು ಶೇಷ ಕೂಡ ಬಳಸಬಹುದು. ಈಗ ಬಾಳೆಹಣ್ಣು, ಬಾಳೆಹಣ್ಣು ಸಿಪ್ಪೆ ಕೊಡಿ, ಕೆಲವು ಕಡೆ ಫ್ಯಾಕ್ಟರಿಗಳಲ್ಲಿ ಬಾಳೆಹಣ್ಣನ್ನ ಬಳಸ್ತಾರೆ ಜ್ಯೂಸ್ಗಳಿಗಾಗಿ, ಅಂತಲ್ಲಿ ಬಾಳೆಹಣ್ಣು ಸಿಪ್ಪೆ ಅದನ್ನು ಕೂಡ ಬಳಸಬಹುದು. ಆದ್ರೆ ಸಕ್ಕರೆ ಅಂಶ ಮತ್ತು ತೇವಾಂಶ ಜಾಸ್ತಿ ಇರೋದ್ರಿಂದ ಹಾಳಾಗ್ತಕ್ಕಂತ ಒಂದು ಸಂದರ್ಭ ಜಾಸ್ತಿ. ಹೌದು, ಅದರಿಂದ ಅಷ್ಟು ಬೇಗ ಅದನ್ನ ಒಂದು ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೋಬಹುದು, ಅಂದ್ರೆ ತೇವಾಂಶ 10% ಕ್ಕಿಂತ ಕಡಿಮೆ ತೆಗೆದು ಮಾಡಬಹುದು, ಇಲ್ಲ ಅಂತಂದ್ರೆ ರಸಮಯವಾಗಿ ಇಟ್ಕೋಬಹುದು. ರಸಮಯವಾಗಿ ಇನ್ನೊಂದು ನಮ್ಮ ರೈತ ಬಾಂಧವರು ಇವತ್ತು ಅನುಸರಿಸ್ತಾ ಇರೋದು ಅಂದ್ರೆ ಅಜೋಲಾ ಅಂತ. ಹೌದು, ಈ ಅಜೋಲಾವನ್ನ ಹೇಗೆ ಬೆಳಕೊಂಡು ನಾವು ಬಳಸ್ಕೋಬಹುದು ಅಂತೀರಿ? ಈಗ ಅಜೋಲಾ ನಾವು ಹೇಳಿದಾಗೆ ರೈತರು ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿ ಇದೆ ರೈತರಲ್ಲಿ. ಇದು ಬೇಸಿಗೆಯಲ್ಲಿ ಒಂದು ಉತ್ತಮ ಒಂದು ಪೂರಕ ಆಹಾರ, ಇದನ್ನ ನಾವು ಮುಖ್ಯ ಆಹಾರವಾಗಿ ಕೂಡ ಮುಖ್ಯ ಆಹಾರ ಹೇಳಿಕ್ ಆಗಲ್ಲ, ಯಾಕಂದ್ರೆ ಪ್ರಮಾಣ ಕಡಿಮೆ ಕಡಿಮೆ ನಾವು ಅದರ ಉತ್ಪಾದನೆ ಕಡಿಮೆ. ಅದರಿಂದ ಒಂದು ಪೂರಕ ಆಹಾರ, ಸಪ್ಲಿಮೆಂಟರಿ ಗ್ರೀನ್ ಫೀಡ್ ಅಂತ ಹೇಳ್ಬೋದು. ಅದನ್ನ ಬೇರೆ ಹುಲ್ಲಿನ ಜೊತೆಗಾಗಲಿ ಪಶು ಆಹಾರ ಜೊತೆ ಆಹಾರ ಜೊತೆಗಲ್ಲಿ ಕೊಡಬಹುದು. ಇದನ್ನು ಹೆಚ್ಚಾಗಿ ನಮ್ಮ ಸಣ್ಣ ರೈತರು ಅವ್ರ ಮನೆ ಹಿಂದೆ ಹಿತ್ತಲಲ್ಲಿ ಬೆಳ್ಕೋಬಹುದು. ಅದನ್ನ ಪಾಂಡ್ಗಳಲ್ಲಿ ಸಣ್ಣ ಒಂದು ತೊಟ್ಟಿಗಳಲ್ಲಿ ಬೆಳ್ಕೋಬಹುದು. ಈಗ 20x10 ಫೀಟ್ ಇರಬಹುದು, 10x10 ಫೀಟ್ ಇರಬಹುದು. ಗಾತ್ರಗಳಲ್ಲಿ ಒಂದು 1/2 ಅಡಿ ನೀರಲ್ಲಿ ಈ ಒಂದು ಕಲ್ಚರ್ ಬಿಟ್ಬಿಟ್ರೆ, ಅಜೋಲಾ ಕಲ್ಚರ್ ಹಾಕ್ಬಿಟ್ರೆ ಅದು ತನ್ನ ಹಬ್ ಕಾಣುತ್ತೆ. ಅದೇ ಬೆಳೆದ್ಬಿಡುತ್ತೆ. ನೀರು ಮಾತ್ರ ಶುದ್ಧವಾಗಿರಬೇಕು, ಶುದ್ಧವಾಗಿರಬೇಕು. ಮತ್ತೆ ಅದರ ಜೊತೆಗೆ ನೀವು ಹಾಕಬೇಕಾದ್ರೆ ಒಂದು 10x10 ಗಾತ್ರದ ಒಂದು ಗುಂಡಿಗೆ ತೊಟ್ಟಿಗೆ ನೀವು ಸ್ವಲ್ಪ ಒಂದು 2 ಕೆಜಿ ಸಗಣಿ ಮತ್ತೆ ಒಳ್ಳೆ ಎರೆಮಣ್ಣು ಮತ್ತೆ ಒಂದು 50 ಗ್ರಾಮ್ ಸೂಪರ್ ಫಾಸ್ಫೇಟ್ ಆ ಮಿಶ್ರಣವನ್ನು ಹಾಕಿದ್ರೆ ಅದು ಬೆಳವಣಿಗೆ ಇನ್ನು ಚೆನ್ನಾಗಾಗುತ್ತೆ. ಅಂದ್ರೆ ಇವನ್ನೆಲ್ಲ ಹಾಕೋದು ಪೋಷಕಾಂಶಗಳು ಕೂಡ. ಹೌದು ಹೌದು, ಈ ಮಣ್ಣು ಮತ್ತು ಸಗಣಿ, ಹೌದು ಈ ಸೂಪರ್ ಫಾಸ್ಫೇಟ್ ಹಾಕೋದು ಅದು ಹಾಕ್ಬೇಕು. ಮತ್ತೆ 2 ತಿಂಗಳಿಗೊಂಟಮ್ ಇದನ್ನ ಬದಲಾವಣೆ ಮಾಡಬೇಕು, ಮತ್ತೆ ತೆಗೆದ್ಬಿಟ್ಟು ಮತ್ತೆ ಹೊಸ ಸಗಣಿ ಮತ್ತೆ ಮಣ್ಣನ್ನ ಹಾಕ್ಬೇಕು. ಅಂದ್ರೆ ಆ ಕೆಳಗಡೆ ನೀರು ಹಿಂಗ್ ಹೋಗದಂಗೆ ಈ ಪಾಲ್ತಿನ್ ಹಾಳೆನು ಹಾಕ್ಬೇಕಾಗತ್ತ? ಅದು ಮೇಲ್ಗಡೆ ಶೇಡ್ ನೆಟ್ ಅಂತ ಹಾಕ್ತಿವಿ, ಆದ್ರೆ ಸ್ವಲ್ಪ ಬಿಸಿಲು ಬೇಕು. ಈಗ ನೇರವಾದ ಬಿಸಿಲು ಬೀಳಬಾರ್ದು ಅದ್ರ ಮೇಲೆ, ನೇರವಾದ ಬಿಸಿಲು ಬಿದ್ರೆ ಅದು ಅದ್ರ ಬಣ್ಣ ಚೇಂಜ್ ಆಗ್ಬಿಡುತ್ತೆ, ಬಣ್ಣ ಬೇರೆ ಬಣ್ಣ ಬರುತ್ತೆ. ಅದರಿಂದ ಅದಕ್ಕೆ ಶೇಡ್ ನೆಟ್ ಅಂತ ಈ ಪದರಗಳು ಸಿಗುತ್ತೆ, ನೆರಳು ಪರದೆ ಅಂತ ಅದನ್ನ ಹಾಕ್ಬಹುದು. ಮತ್ತೆ ಯಾವುದೇ ಮರದ ಎಲೆಗಳಾಗಲಿ ಅದರಲ್ಲಿ ಬೀಳಬಾರ್ದು, ಬಿದ್ರೆ ಅದ್ರಲ್ಲಿ ಕೊಳತು ಬಿಟ್ಟು ನೀರಿನ ಒಂದು ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಅದನ್ನು ಕ್ರಮ ವಹಿಸಬೇಕು. ನೀರನ್ನ ಆಗಿಂದಾಗಿ ಹಾಕ್ತಾ ಇರಬೇಕು. ಅದು ಏನ್ ಮಾಡ್ಬೇಕು ಅಂತಂದ್ರೆ ಅವಾಗ ದಿನಕ್ಕೆ ಸ್ವಲ್ಪ ಆವಿ ಆಗಿ ಆಗುತ್ತೆ, ಬಿಸಿಲಿಗೆ ಆವಿ ಆಗುತ್ತೆ, ಇದು ಬಳಸ್ಕೊಳುತ್ತೆ ಬಳಸ್ಕೊಳುತ್ತೆ. ಅದರಿಂದ ಹೋದ ನೀರನ್ನ ಮತ್ತೆ ಒಂದು ಹಾಕ್ತಾ ಇರಬೇಕು, ಒಂದು ಬಕೆಟ್ ಪೂರ್ಣ ಮಾಡಬೇಕು. ಹೌದು, ನೀರಿನಲ್ಲ ಅದು ಪ್ರಮಾಣ ಕಡಿಮೆ ಆದಾಗ ಮತ್ತೆ ಒಂದು 1/2 ಬಕೆಟ್ 3/4 ಬಕೆಟ್ ನೋಡ್ಬಿಟ್ಟು ನೀರು ಹಾಕ್ಬೇಕು. ಎಷ್ಟು ದಿನಕ್ಕೆ ಬೆಳೆಯುತ್ತೆ ಅಂತ? ಈಗ ಒಂದ್ಸರಿ ನಾವು ಆ ಒಂದು ಗುಂಡಿಯಲ್ಲಿ ತೊಟ್ಟಿಲಿ ಹಾಕಿದ್ರೆ ಒಂದು 7 ದಿನಕ್ಕೆ ಅದು ಆವರಿಸ್ಕೊಳ್ಳುತ್ತೆ. 7 ದಿನ ಆದ್ಮೇಲೆ ದಿನಕ್ಕೆ ಒಂದು 2 ಕೆಜಿ ತೆಗಿಬಹುದು, ತೆಗೆದು ಸ್ವಚ್ಛ ಮಾಡಿ ಕೊಡ್ಬೇಕು. ಹೌದು ಹೌದು, ಮತ್ತೆ ಅದು ಮತ್ತೆ ಹರಡ್ಬಿಡುತ್ತೆ. ಮತ್ತೆ ಅದು ಹೌದು

ಅಡಚಣೆ ಉಂಟಾಗಬಹುದು. ಬೇಸಿಗೆಯಲ್ಲಿ ಆಹಾರ ಸೇವನೆ ಕೂಡ ಕಡಿಮೆ ಆಗುತ್ತೆ. ಈ ಎಲ್ಲ ಘಟನೆಗಳು ಎಮ್ಮೆಗಳ ಬೆಳವಣಿಗೆ, ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ಕ್ಷೀಣತೆಯನ್ನು ಉಂಟು ಮಾಡ್ತವೆ. ಎಮ್ಮೆಗಳು ಬಿಸಿಲಿನಲ್ಲಿ ನಾಲಿಗೆಯನ್ನು ಹೊರಗಡೆ ಚಾಚಿ ತೇಗ್ತವೆ. ಉಸಿರಾಟದ ಒಂದು ಪ್ರಮಾಣ ಅಂದರೆ ದರ ಹೆಚ್ಚಾಗುತ್ತೆ. ಮೇವು ತಿನ್ನುವ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗುತ್ತೆ. ಹಾಲು ಉತ್ಪಾದನೆ ಕೂಡ ಗಣನೀಯವಾಗಿ ಕುಂಠಿತಗೊಳ್ಳುತ್ತೆ. ಎಮ್ಮೆಗಳಲ್ಲಿ ಈ ಬೇಸಿಗೆ ಒತ್ತಡವನ್ನು ಕಡಿಮೆ ಮಾಡಿ ಉತ್ಪಾದಕತೆಯನ್ನು ಸುಧಾರಿಸಬೇಕಾಗತ್ತೆ.